ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ. ಸಮಗ್ರ ಕೃಷಿ ಅಂದ್ರೆ ಏನು, ಇದು ಈ ಬಗ್ಗೆ ಸ್ವಲ್ಪ ನಮಗೆ ವಿವರಿಸಿ ಸರ್. ಹೌದು ಸರ್, ಇದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಸರ್. ತಾವು ಹೇಳ್ದಂಗೆ ನಮ್ಮ ಪಾರಂಪರಿಕ ಕೃಷಿಯನ್ನಲ್ಲಿ ರೈತರು ಅನೇಕ ಬರೀ ಕೇವಲ ಏಕ ಬೆಳೆಗಳನ್ನ ಬೆಳೀತಾ ಇದ್ರು. ಸೊ ಮನೆಗೆ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ಅಷ್ಟೇ ಪಡ್ಕೊಂಡು ಸೊ ಆರ್ಥಿಕವಾಗಿ ಅಷ್ಟೊಂದು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೇವಲ ಭತ್ತದ ನಂತರ ಭತ್ತವನ್ನ ಪದ್ಧತಿಯನ್ನ ಅಳವಡಿಸ್ಕೊಳ್ತಕ್ಕಂಥದ್ದನ್ನ ನಾವು ನೀವು ಕೂಡ ನೋಡಿದೀವಿ. ಆದ್ರೆ ಇದಕ್ಕೆ ಪರ್ಯಾಯವಾಗಿ ನಮ್ಮ ಪ್ರಧಾನ ಮಂತ್ರಿಯವರು 2022 ಇಸ್ವಿಗೆ ಅಂದ್ರೆ ಈ ವರ್ಷದಲ್ಲಿ ರೈತರ ಆರ್ಥಿಕ ಮಟ್ಟವನ್ನ ದ್ವಿಗುಣಗೊಳಿಸಬೇಕು ಅಂತಕ್ಕಂಥ ಒಂದು ಮೂಲ ಉದ್ದೇಶದಿಂದ ಈ ಸಮಗ್ರ ಕೃಷಿ ಪದ್ಧತಿಯನ್ನ ಸುಮಾರು 10 ವರ್ಷದಿಂದನೂ ಕೂಡ ಅಖಿಲ ಭಾರತದಾದ್ಯಂತ ಇದನ್ನ ಪ್ರಚಾರ ಮಾಡೋದ್ರ ಜೊತೆಗೆ ಈ ಒಂದು ಸಮಗ್ರ ಕೃಷಿ ಪದ್ಧತಿಗೆ ಬಹಳ ಮಹತ್ವ ಬಂದಿದೆ. ಸೊ ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಕೇವಲ ಬೆಳೆಗಳನ್ನ ಬೆಳೆಯೋದಷ್ಟೇ ಅಲ್ಲ, ಇದರೊಂದಿಗೆ ಮಣ್ಣು, ಸಸ್ಯಗಳು ಮತ್ತು ಪ್ರಾಣಿಗಳು, ಉಪಕರಣಗಳನ್ನ ಮತ್ತು ಶಕ್ತಿ, ಬಂಡವಾಳ ಮತ್ತು ಇತರೆ ಪರಿಕರಗಳನ್ನ ಒಂದಕ್ಕೊಂದು ಪೂರ್ವಕವಾಗಿ ನಿರ್ವಹಣೆ ಮಾಡುವ ಒಂದು ಕೃಷಿ ಪದ್ಧತಿಯಾಗಿದೆ. ಅಂದ್ರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬೆಳೆಗಳ ಸಾಗುವಳಿಯು ಮೂಲ ಚಟುವಟಿಕೆ, ಅಂದ್ರೆ ರೈತರು ತಾವು ಮಾಡತಕ್ಕಂಥ ಬೆಳೆಗಳ ಜೊತೆಗೆ ಉಪಕಸುಬುಗಳಾಗಿರ್ತಕ್ಕಂಥ ಅಂದ್ರೆ ಇದರ ಚಟುವಟಿಕೆಗಳಾಗಿರ್ತಕ್ಕಂಥದ್ದು ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ತೋಟಗಾರಿಕೆ ಮತ್ತೆ ಇಂತಹ ಉಪಕಸುಗಳು, ಜೇನು ಸಾಕಾಣಿಕೆ, ಆಮೇಲೆ ಎರೆಹುಳು ಕೃಷಿ, ಇಂಥವುಗಳನ್ನ ಮಾಡುವ ಒಂದು ಪದ್ಧತಿಗೆ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತಾ ಇದ್ದೀವಿ. ಸೊ ಇದಕ್ಕೆ ಮಹತ್ವ ಯಾಕೆ ಅಂತಂದ್ರೆ ಒಂದೇ ಬೆಳೆ ಬೆಳೆದು ಭೂಮಿಯ ಫಲವತ್ತತೆ ಕಮ್ಮಿ ಆಗ್ತಾ ಇದೆ ಮತ್ತು ನಮ್ಮ ವಾತಾವರಣದಲ್ಲೂ ಕೂಡ ಏರುಪೇರು ಆಗ್ತಾ ಇದೆ. ಸೊ ಇದಕ್ಕೆ ಪೂರಕವಾಗಿ ನಾವು ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಕೃಷಿಯ ಜೊತೆಗೆ ವಿವಿಧ ಉಪಕಸುಗಳನ್ನ ಅಳವಡಿಸಿಕೊಂಡಾಗ ಒಂದು ಬೆಳೆಗಳಿಂದ ಬರ್ತಕ್ಕಂಥ ಪಳವಳಿಕೆಗಳನ್ನ ಅದನ್ನ ಎರೆಹುಳು ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಮಾಡಿಕೊಂಡು ಇನ್ನೊಂದು ಬೆಳೆ ಬೆಳೆಯಲಿಕ್ಕೆ ಪೂರಕವಾಗಿರ್ತಕ್ಕಂಥದ್ದನ್ನ ನಾವು ಮಾಡೋದಕ್ಕೆ ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ ಸರ್. ಸರ್, ಈ ಸಮಗ್ರ ಕೃಷಿ ಪದ್ಧತಿಯ ಉದ್ದೇಶಗಳು ಏನೇನು ಇರ್ತವೆ ಸರ್? ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಬಹಳಷ್ಟು ರೈತರು ಬರೇ ಒಂದ್ ಬೆಳೆ ಬೆಳ್ಕೊಂಡು ಅದರಿಂದ ಅನೇಕ ಲಾಭಗಳನ್ನ ಪಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಸೊ ಆದ್ರೆ ಸಮಗ್ರ ಕೃಷಿ ಪದ್ಧತಿಯ ಮೂಲ ಉದ್ದೇಶಗಳು ಏನು ಅಂತಂದ್ರೆ ಇದು ನಮ್ಮಲ್ಲಿರ್ತಕ್ಕಂಥ ಮಣ್ಣು ಇರ್ಬೋದು ಅಥವಾ ಭೂಮಿ ಇರ್ಬೋದು, ನೀರು ಅಥವಾ ಇತರೆ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಮತ್ತು ಸಮಗ್ರವಾಗಿ ಬಳಸ್ತಕ್ಕಂಥದ್ದು ಮೂಲ ಉದ್ದೇಶ. ಎರಡನೇದು ಕೃಷಿಯಲ್ಲಿ ಆಗ್ತಕ್ಕಂಥ ವೆಚ್ಚ, ಅಂದ್ರೆ ಬೆಳೆ ಬೆಳೆಯಲಿಕ್ಕೆ ಆಗ್ತಕ್ಕಂಥ ವೆಚ್ಚ ಇರ್ಬೋದು ಅಥವಾ ಅದರ ಉಪಕಸುಗಳನ್ನ ಅಳವಡಿಸಿಕೊಂಡು ಮಾಡ್ತಕ್ಕಂಥ ಖರ್ಚನ್ನು ಇರ್ಬೋದು, ಇದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಎರಡನೇ ಉದ್ದೇಶ. ಅಂದ್ರೆ ಮೂರನೇದು ಅಂದ್ರೆ ನಿರಂತರವಾಗಿ ಈಗ ಬಹಳಷ್ಟು ತುಂಗಭದ್ರ ಈಗ ಕಲ್ಯಾಣ ಕರ್ನಾಟಕದಿಂದ ಸಾಯಂಕಾಲ ತಾವೆಲ್ಲ ಬಸ್ ನೋಡಿದ್ರೆ ಅನೇಕ ಕೂಲಿ ಕಾರ್ಮಿಕರು ಮತ್ತು ಯುವಕರು ಯುವತಿಯರು ಬೆಂಗಳೂರು ಅಥವಾ ಗೋವಾಕ್ಕೆ ವಲಸೆ ಹೋಗುವುದನ್ನ ನಾವು ನೋಡ್ತಾ ಇದೀವಿ. ಸೊ ಆದ್ರೆ ಇದು ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ ನಾವು ಅಳವಡಿಸಿಕೊಂಡಿದ್ದೆ ಆದ್ರೆ ಅಂದ್ರೆ ಅವರಲ್ಲಿರ್ತಕ್ಕಂಥ 1 ಎಕರೆ ಇರ್ಬೋದು ಅಥವಾ 2 ಎಕರೆ ಇರ್ಬೋದು ಅವರವರ ಒಂದು ಕ್ಷೇತ್ರದಲ್ಲಿ ಈ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದೆ ಆದ್ರೆ ನಿರಂತರವಾಗಿ ಉದ್ಯೋಗವನ್ನ ಒಂದು ಸೃಷ್ಟಿಸಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದಲ್ಲದೇನೆ ವರ್ಷವಿಡೀ ಆದಾಯವನ್ನು ಪಡ್ಕೊಳ್ಬಹುದು. ಉದಾಹರಣೆ ಹೇಳಬೇಕು ಅಂತಂದ್ರೆ ಬೆಳೆಗಳನ್ನ ಬೆಳೆದಾಗ ಮನೆಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನ ಬೆಳ್ಕೊಳ್ತೀವಿ. ಹಣ್ಣು ಹಂಪಲದ ಮರಗಳನ್ನ ಅಂದ್ರೆ ತೋಟಗಾರಿಕೆ ಬೆಳೆಗಳನ್ನ ಬೆಳೆದಾಗ 3-4 ವರ್ಷದ ನಂತರ ಅವು ಹಣ್ಣುಗಳು ಬಿಡ್ತವೆ. ಸೊ ಅದರಿಂದನೂ ಕೂಡ ನಾವು ವಾರ್ಷಿಕವಾಗಿ ಒಂದು ಆದಾಯವನ್ನ ಪಡೀಲಿಕ್ಕೂ ಆಗುತ್ತೆ. ಆಮೇಲೆ ಕೋಳಿ ಸಾಕಾಣಿಕೆ ಮಾಡಿದಾಗ 3-4 ತಿಂಗಳಿಗೆ ಕೋಳಿಗಳನ್ನು ಮಾರ್ಕೊಂಡು ಅದರಿಂದ ಬರ್ತಕ್ಕಂಥ ಮೊಟ್ಟೆಯನ್ನು ತೆಗೆದುಕೊಂಡು ಸೊ ನಮಗೂ ಕೂಡ ಅದು ಮನೆಗೆ ಬಳಸೋದ್ರ ಜೊತೆಗೆ ಆದ್ರೂ ಮಾರಾಟ ಮಾಡಿನೂ ಕೂಡ ದುಡ್ಡನ್ನ ಪಡ್ಕೊಳ್ಬಹುದು. ಇನ್ನು ಹೈನುಗಾರಿಕೆ, ಆಕಳ ಸಾಕಾಣಿಕೆ ಇರ್ಬೋದು, ಎಮ್ಮೆ ಸಾಕಾಣಿಕೆ ಇರ್ಬೋದು, ಇವುಗಳನ್ನು ಕೂಡ ಮಾಡೋದ್ರಿಂದ ಸೊ ಮನೆಗೆ ಬೇಕಾಗಿರ್ತಕ್ಕಂಥ ಹಾಲು, ಮೊಸರು, ಮಜ್ಜಿಗೆಯನ್ನು ಪಡೆಯೋದ್ರ ಜೊತೆಗೆ ತುಪ್ಪವನ್ನು ಪಡೆಯೋದ್ರ ಜೊತೆಗೆ ಹೆಚ್ಚಿಗೆ ಬಂದಾಗ ಅದನ್ನ ಮಾರಾಟ ಮಾಡಿ ಅದರಿಂದನೂ ಕೂಡ ನಾವು ಆದಾಯವನ್ನು ಪಡ್ಕೊಳ್ಬಹುದು. ಅದ್ರ ಜೊತೆಗೆ ವಾರ್ಷಿಕವಾಗಿ ನಿವ್ವಳ ಆದಾಯವನ್ನು ಹೆಚ್ಚಿಸೋದು ಅಂದ್ರೆ ಕೇವಲ ಏಕ ಬೆಳೆಯನ್ನು ಬೆಳೆದಾಗ ಅದರಿಂದ ನಮಗೆ ಖರ್ಚನ್ನು ಕೂಡ ಈಡೇರಿಸಲಿಕ್ಕೆ ಆಗೋದಿಲ್ಲ. ಆದ್ರೆ ಇಂತಹ ಉಪಕಸುಗಳನ್ನು ನಾವು ಅಳವಡಿಸಿಕೊಂಡಿದ್ದೆ ಆದ್ರೆ ಸೊ ನಮಗೆ ವಾರ್ಷಿಕವಾಗಿ ಒಂದು ಈಗ ಭತ್ತವನ್ನು ಬೆಳೆದ್ರೆ 1 ಎಕರೆಗೆ ಕೇವಲ 5-6 ಸಾವಿರ ರೂಪಾಯಿ ಉಳಿಯುತ್ತೆ. ಆದ್ರೆ ಉಪಕಸುಗಳನ್ನ ನಾವು ಅಳವಡಿಸಿಕೊಂಡಾಗ ಸೊ ನಮಗೆ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಅದಲ್ದೇನೆ ನಮಗೆ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಸಂತುಷ್ಟವಾಗಿರ್ತಕ್ಕಂಥದ್ದು ಅದು ಸುಸ್ಥಿರ ಆಹಾರದ ಉತ್ಪನ್ನ, ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಅದು ಸಂತುಷ್ಟ ಹಾಗೂ ಸುಸ್ಥಿರ ಆಹಾರದ ಉತ್ಪಾದನೆಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಲ್ದೇನೆ ಕುಟುಂಬಕ್ಕೆ ಸಾಕಾಗುವಷ್ಟು ಆಹಾರದ ಉತ್ಪಾದನೆ, ಒಂದು ಕುಟುಂಬದಲ್ಲಿ 6 ಜನ ಇದಾರೆ ಅಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಆಹಾರದ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು, ಅದಲ್ದೇನೆ ಇತರ ಬೇಡಿಕೆಗಳನ್ನ ವರ್ಷವಿಡೀ ಪೂರೈಸ್ತಕ್ಕಂಥ, ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಈಗ ದ್ವಿದಳ ಧಾನ್ಯಗಳೇ ಇರ್ಬೋದು ಅಥವಾ ಎಣ್ಣೆ ಕಾಳುಗಳ ಬೆಳೆಗಳೇ ಇರ್ಬೋದು ಅಥವಾ ಹಣ್ಣು ಹಂಪಲುಗಳೇ ಇರ್ಬೋದು ಅಥವಾ ಕೈ ತೋಟ ಮಾಡ್ಕೊಂಡಾಗೆ ಸೊಪ್ಪು ತರಕಾರಿಗಳೇ ಇರ್ಬೋದು, ಇಂತಹವುಗಳನ್ನ ಮೀನು ಇರ್ಬೋದು ಅಥವಾ ಮಾಂಸದ್ದು ಇರ್ಬೋದು, ಇವುಗಳನ್ನು ಕೂಡ ವರ್ಷವಿಡೀ ಅವರಿಗೆ ಬೇಕಾಗಿರ್ತಕ್ಕಂತ ಉದ್ದೇಶದಿಂದ ಇದನ್ನ ಮಾಡ್ಕೊಳ್ಬಹುದು. ಆಮೇಲೆ ಕೃಷಿ ತ್ಯಾಜ್ಯ ಮತ್ತು ಉಳಿದ ವಸ್ತುಗಳನ್ನ ಅಂದ್ರೆ ಈಗ ತೊಗರಿ ಬೆಳೆದಿದ್ರು ಅಂದ್ರೆ ಅದನ್ನ ಕಟಾವ್ ಆದ್ಮೇಲೆ ಅದ್ರ ಬರ್ತಕ್ಕಂತ ಹೊಟ್ಟು ಅಥವಾ ಕಟಿಗೆಗಳನ್ನ ಕೃಷಿ ತ್ಯಾಜ್ಯವನ್ನು ಬಳಸ್ಕೊಂಡು, ಅಥವಾ ಜೋಳ ಬೆಳೆದಿದ್ರೆ ಜೋಳದ ಸೊಪ್ಪೆ, ಅಥವಾ ಅದನ್ನ ತೆನೆ ತೆಗೆದ ಮೇಲೆ ಆ ತೆನೆ ಒಂದಿರುತ್ತಲ್ಲ ಅದು ಕಸಾನು ಕೂಡ ವಸ್ತುಗಳನ್ನ ಪುನರ್ಬಳಕೆ ಅಂದ್ರೆ ರೀಸೈಕ್ಲಿಂಗ್ ಅಂತ ಕರಿತೀವಿ. ಪುನರ್ಬಳಕೆ ಮಾಡ್ಕೊಂಡು ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ಬಹುದು, ಇಲ್ಲ ಎರೆಹುಳು ಗೊಬ್ಬರ ಮಾಡ್ಕೊಳ್ಬಹುದು, ಅಥವಾ ಸಂಪತ್ ಭರಿತವಾಗಿರ್ತಕ್ಕಂಥ ಕಾಂಪೋಸ್ಟ್ ಅನ್ನು ಕೂಡ ಮಾಡ್ಕೊಳ್ಬಹುದು. ಇದು ಸಮಗ್ರ ಕೃಷಿ ಪದ್ಧತಿನಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರೇ ಇದನ್ನ ಭಾಗವಹಿಸಿ ನಿರ್ವಹಿಸುವ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಅಲ್ಲಿ ತಾಂತ್ರಿಕವಾಗಿ ಅಂದ್ರೆ ಕೃಷಿ ವಿಜ್ಞಾನಿಗಳು ಇರ್ಬೋದು ಅಥವಾ ಆರ್ಥಿಕವಾಗಿ ಇರ್ಬೋದು ಸಾಮಾಜಿಕವಾಗಿ ಇದು ಉತ್ತಮವಾಗಿರ್ತಕ್ಕಂಥ ಮತ್ತು ಎಲ್ಲಾ ವರ್ಗದ ಜನರನ್ನು ಇದನ್ನ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಒಂದೇ ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಎಲ್ಲಾ ವರ್ಗದ ಜನರು ಕೂಡ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳಿಕ್ಕೆ ಒಂದು ಯೋಗ್ಯವಾಗಿರ್ತಕ್ಕಂಥ ಪದ್ಧತಿಯಾಗಿದೆ. ಅದಲ್ಲದೆ ಕುಟುಂಬದ ವಿವಿಧ ಬೇಡಿಕೆಗಳನ್ನು ಚಹಾ ಮತ್ತು ಉಪ್ಪನ್ನ ಹೊರತುಪಡಿಸಿದ್ರೆ ಅಂದ್ರೆ ಮಂಗಳೂರಿನಲ್ಲಿನೂ ಕೂಡ ಟೀ ಪುಡಿ ಅಥವಾ ಕಾಫಿ ಪುಡಿ ಅವು ಬೆಳೆಗಳನ್ನು ಬೆಳೆಕೊಂಡು ಪಡ್ಕೊಳ್ಬಹುದು, ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಉಪ್ಪು ಮತ್ತು ಟೀ ಪುಡಿಯನ್ನ ಹೊರತುಪಡಿಸಿದ್ರೆ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲವುಗಳನ್ನು ನಮ್ಮ ಇರ್ತಕ್ಕಂಥ ಭೂಮಿನಲ್ಲೇ ಬೆಳಕೊಂಡು ಅದನ್ನು ಪೂರೈಸಿಕೊಳ್ಳಕ್ಕೆ ಅದನ್ನು ಇದಲ್ದೇನೆ ಇವೆಲ್ಲವನ್ನು ಅಳವಡಿಸಿಕೊಂಡಾಗ ರೈತರ ಒಂದು ಜೀವನ ಮಟ್ಟದಲ್ಲಿ ಅಂದ್ರೆ ಅವರ ಆರ್ಥಿಕವಾಗಿ ಸದೃಢರಾಗ್ತಾರೆ ಮತ್ತು ಸಾಮಾಜಿಕವಾಗಿ ಕೂಡ ಸದೃಢರಾಗ್ತಾರೆ. ಅದಲ್ದೇನೆ ತಮ್ಮ ಮನೆಯಲ್ಲಿರ್ತಕ್ಕಂತಹ ಸಣ್ಣ ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಇವೆಲ್ಲಾ ಮೂಲ ಉದ್ದೇಶಗಳಿಂದ ಇಂದು ಸಮಗ್ರ ಕೃಷಿ ಪದ್ಧತಿಯು ಬಹಳ ಉಪಯುಕ್ತವಾಗಿರ್ತಕ್ಕಂತ ಒಂದು ಪದ್ಧತಿಯಾಗಿದೆ. ಸಮಗ್ರ ಕೃಷಿ ಪದ್ಧತಿ ಮಾದರಿಯಲ್ಲಿ ಅಳವಡಿಸುವ ವಿಧಾನಗಳು ಯಾವ ವಿಧವ? ಸೊ ಇದು ಬಹಳ ಉತ್ತಮವಾಗಿರ್ತಕ್ಕಂತಹ ಪ್ರಶ್ನೆ ಸರ್. ಯಾಕೆಂದ್ರೆ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ನಾವೆಲ್ಲ ಈಗ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈಗಿರ್ತಕ್ಕಂಥ ರೈತರು ಅಳವಡಿಸತಕ್ಕಂಥ ಪದ್ಧತಿಗಳನ್ನ ಒಂದು ಸಮೀಕ್ಷೆ ಮಾಡಿದಾಗ ಸುಮಾರು 80% ಅಷ್ಟು ರೈತರು ಬೆಳೆಗಳ ಜೊತೆಗೆ ಹೈನುಗಾರಿಕೆಯನ್ನ ಮಾಡ್ತಕ್ಕಂಥದ್ದನ್ನ ನೋಡಿದ್ವಿ. ಆದ್ರೆ ಇದಕ್ಕೆ ಪೂರಕವಾಗಿ ಈ ಮಾದರಿಯನ್ನ ಅಳವಡಿಸಿಕೊಳ್ಬೇಕಂದ್ರೆ ಯಾವ್ದಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಪ್ರಮುಖವಾಗಿ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಎರಡನೇದು ತೋಟಗಾರಿಕೆ ಬೆಳೆಗಳನ್ನು ಅಂದ್ರೆ ಪೇರ್ಲ ಇರ್ಬೋದು, ಜಾಮೂನ್ ಇರ್ಬೋದು ಅಥವಾ ಮಾವು ಇರ್ಬೋದು, ಸಪೋಟ ಇರ್ಬೋದು, ಅಂಜೂರ ಇರ್ಬೋದು, ದಾಳಿಂಬೆ ಇರ್ಬೋದು, ಹೀಗೆ ತೋಟಗಾರಿಕೆ ಬೆಳೆಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಎರಡನೇದು. ಮೂರನೇದು ಹೈನುಗಾರಿಕೆ. ಹೈನುಗಾರಿಕೆ ಅಂತಂದ್ರೆ ಮನೆಗೆ ನಿರಂತರವಾಗಿ ಬೇಕಾಗಿರ್ತಕ್ಕಂಥ ಹಾಲು, ಮೊಸರು, ಕೆನೆ, ಮಜ್ಜಿಗೆಯನ್ನು ಪಡೀಲಿಕ್ಕೆ ಹೈನುಗಾರಿಕೆ, ಅದರಲ್ಲಿ ವಿಶೇಷವಾಗಿ ಆಕಳು ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು, ಎಮ್ಮೆ ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು, ಇದನ್ನು ಕೂಡ ಅಳವಡಿಸಿಕೊಳ್ತಕ್ಕಂಥ ವಿಧಾನಗಳು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಆಡು ಸಾಕಾಣಿಕೆಗೆ ಹೆಚ್ಚು ನಡೆದಾಡುವ ಎಟಿಎಂ ಅಂತ ಕರಿತೀವಿ ನಾವು. ಆಡು ಮತ್ತು ಕುರಿ ಸಾಕಾಣಿಕೆಯನ್ನ ನಡೆದಾಡುವ ಎಟಿಎಂ ಅಂತ ಕರಿತೀವಿ. ಯಾಕಂದ್ರೆ ಕೃಷಿ ಇಲಾಖೆನವರು ಪ್ರತಿಯೊಂದು ಗೋಡೆಯ ಮೇಲೆ ಈಗ ನಡೆದಾಡುವ ಎಟಿಎಂ ಅಂತ ಬರೆದಿರ್ತಾರೆ, ಅಥವಾ ಕುರಿ ಮೇಸಿ ಕುಬೇರನಾಗ್ರಿ ಅಂತ ಹೇಳ್ತಿರ್ತಾರೆ. ಸೊ ಆಡು ಸಾಕಾಣಿಕೆಯನ್ನ ಮಾಡ್ತಕ್ಕಂಥದ್ದು, ಮೀನು ಸಾಕಾಣಿಕೆಯನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಈಗಾಗಲೇ ಕೃಷಿ ಇಲಾಖೆನವರು ಕೃಷಿ ಹೊಂಡಕ್ಕೆ ರಿಯಾಯಿತಿ ದರದಲ್ಲಿ ಸುಮಾರು ಈಗ ಕೃಷಿ ಹೊಂಡಗಳನ್ನ ರೈತರಲ್ಲಿ ಮಾಡಿಸ್ಕೊಟ್ಟಿದ್ದಾರೆ. ಸೊ ಮುಂಗಾರಿನಲ್ಲಿ ಬಿದ್ದ ಮಳೆಯನ್ನ ಬಳಸ್ಕೊಂಡು ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡಿಕೊಂಡು ಅದರಲ್ಲಿ ಮೀನು ಸಾಕಾಣೆ, ರಾಹು, ಕಾಟ್ಲಾ, ಮೃಗಾಲ್ ಅಂತಕ್ಕಂಥದ್ದು ವಿವಿಧ ಮೀನುಗಳ ತಳಿಗಳು ಸಿಗ್ತವೆ, ಅವುಗಳನ್ನ ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಅದಲ್ದೇನೆ ಎರೆಹುಳು ಕೃಷಿ ಈಗಾಗಲೇ ನರೇಗಾದಲ್ಲಿ ಮತ್ತು ತಾಲೂಕ್ ಪಂಚಾಯತಿಯಿಂದ ಹಾಗೂ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯಿಂದ ಕೂಡ ಎರೆಹುಳು ಕೃಷಿಯ ಘಟಕವನ್ನು ಮಾಡಲಿಕ್ಕೆ ಸುಮಾರು 27,000 ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಅಂತಹ ಎರೆಹುಳು ಕೃಷಿ ಘಟಕವನ್ನು ಕೂಡ ಇದರಲ್ಲಿ ಒಂದು ವಿಧಾನ ಆಗಿದೆ. ಅದಲ್ದೇನೆ ಅಜೋಲಾ ಕೃಷಿ ಅಂತ ಹೇಳಿ, ಅಜೋಲಾ ಅಂತಂದ್ರೆ ಇದು ಮೇವನ್ನಾಗಿ ಕೂಡ ಹೈನುಗಾರಿಕೆ ಮಾಡತಕ್ಕಂತಹ ರೈತರು ಅಜೋಲವನ್ನ ಬೆಳೆಸಿಕೊಂಡು ಒಂದು ಸಣ್ಣ ತೊಟ್ಟಿ ಮಾಡಿಕೊಂಡು ಅದರಲ್ಲಿ ನೀರು ಹಾಕಿ ಸ್ವಲ್ಪ ಸಗಣಿ ಹಾಕಿ ಸ್ವಲ್ಪ ಬೂದಿಯನ್ನು ಹಾಕಿ ಅಜೋಲಾ ಬೆಳೆಸೋದ್ರಿಂದ ಸೊ ಅದನ್ನ ಸ್ವಚ್ಛಾಗಿ ತೊಳೆದು ಕೋಳಿಗಳಿಗೆ ಆಹಾರವನ್ನಾಗಿ ಬಳಸ್ಬೋದು ಮತ್ತು ಹಿಂಡತಕ್ಕಂಥ ದನಕರುಗಳಿಗೆ ಮೇವನ್ನಾಗಿ ಬಳಸ್ಕೊಳ್ಳೋದು. ಇದಲ್ದೇನೆ ವಾತಾವರಣದಲ್ಲಿ ಸುಮಾರು 78% ಸಾರಜನಕ ನಮಗೆ ಪುಗಸೆಟೆಯಾಗಿ ಸಿಗುತ್ತೆ. ಸೊ ಈ ಅಜೋಲವನ್ನ ಗದ್ದಿನಲ್ಲಿ ಅಂದ್ರೆ ಭತ್ತವನ್ನ ನಾಟಿ ಮಾಡಿದ ಒಂದು ವಾರದಲ್ಲಿ ಕೇವಲ 1/4 kg ಎಕರೆಗೆ ಬಿಟ್ರೆ ಒಂದು ವಾರದಲ್ಲಿ ಇಡೀ ಎಕರೆ ಗದ್ದೆಯಷ್ಟು ಇದು ಕವರ್ ಆಗುತ್ತೆ. ಸೊ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಕೂಡ ಸ್ಥಿರೀಕರಿಸಲಿಕ್ಕೆ ಇದು ಒಂದು ಕೂಡ ಅನುಕೂಲ ಆಗುತ್ತೆ. ಅದಲ್ದೇನೆ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಕೃಷಿಗೆ ಹೆಚ್ಚು ಒತ್ತು ಬರ್ತಾ ಇದೆ. ಯಾಕಂತಂದ್ರೆ ನಮ್ಮ ಅರಣ್ಯ ಪ್ರದೇಶ ಬಹಳ ವರ್ಷಕ್ಕೆ ಕ್ಷೀಣಿಸ್ತಾ ಇದೆ. ಸೊ ಇದನ್ನ ಹೆಚ್ಚಿಸಬೇಕು ಅಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಅರಣ್ಯ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ರೈತರ ಬದುಗಳ ಮೇಲೆ ತಮ್ಮ ಒಂದು ಕ್ಷೇತ್ರದಲ್ಲಿ ಇರತಕ್ಕಂಥ ಅನೇಕ ಬದುಗಳನ್ನ ನಿರ್ಮಾಣ ಮಾಡಿಕೊಂಡಿರ್ತಾರೆ. ಅದರ ಮೇಲೆ ವಿವಿಧ ಮರಗಳನ್ನ ಅಂದ್ರೆ ನೆರಳು ಕಮ್ಮಿ ಕೊಡ್ತಕ್ಕಂಥ ಮರಗಳನ್ನ ಹೆಬ್ಬೆ ಇರ್ಬೋದು ಅಥವಾ ನುಗ್ಗೆ ಇರ್ಬೋದು ಅಥವಾ ಸಾಗುವಾನಿ ಇರ್ಬೋದು ಮಹಾಗನಿ ಇರ್ಬೋದು ಇಂಥವುಗಳನ್ನ ನಾಟಿ ಮಾಡೋದ್ರಿಂದ ಬೆಳೆಗಳ ಮೇಲೆ ಯಾವುದೇ ನೆರಳಿನ ಒಂದು ಪ್ರಭಾವ ಬೀರೋದಿಲ್ಲ. ಬಟ್ ಅವರಿಗೆ 10-15 ವರ್ಷ ಆದ್ಮೇಲೆ ಅದಕ್ಕೆ ನಿರಂತರವಾದ ಒಂದು ಆದಾಯವನ್ನು ಪಡೀಲಿಕ್ಕೂ ಕೂಡ ಇದು ಸಾಧ್ಯವಾಗುತ್ತೆ. ಅದಲ್ದೇನೆ ಈಗ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ಮೇವು ಘಟಕಗಳನ್ನ ಮಾಡ್ತಕ್ಕಂಥದ್ದು. ಮೇವಿನಲ್ಲಿ ಸುಮಾರು 10-15 ತಳಿಗಳಿದಾವೆ. ಸೂಪರ್ ನೇಪಿಯರ್ ಅಂತ ಇದೆ, ಗಿನಿ ಗ್ರಾಸ್ ಅಂತಕ್ಕಂಥದ್ದು ಇದೆ, ಪ್ಯಾರಾಗ್ರಾಸ್ ಅಂತಕ್ಕಂಥ ಹುಲ್ಲು ಅಂತಕ್ಕಂಥದ್ದು ಇದೆ, ಕುದುರೆ ಮೆಂತೆ ಅಂತಕ್ಕಂಥದ್ದು. ಸೊ ಇವುಗಳನ್ನು ಮೇವು ಘಟಕಗಳನ್ನು ಕೂಡ ನಾವು ಮಾಡ್ಕೊಳ್ಬಹುದು ಸರ್. ಒಟ್ಟಾರೆಯಾಗಿ ನೀವು ಹೇಳೋ ಪ್ರಕಾರ ಸಮಗ್ರ ಕೃಷಿ ಪದ್ಧತಿಯಲ್ಲಿ ತೊಡಗಿಕೊಂಡಿರ್ತಕ್ಕಂತ ರೈತರು ಎಸ್ ಯಾವುದೇ ಕಾರಣಕ್ಕೂ ಸಹಿತ ಅವರು ತಮಗೆ ಬೇಕಾಗುವಂತ ಯಾವುದೇ ವಸ್ತುಗಳನ್ನ ಅಂದ್ರೆ ಆಹಾರದ ವಸ್ತುಗಳನ್ನಾಗಿರ್ಬೋದು ಯಾವ್ದನ್ನು ಹೊರಗಡೆಯಿಂದ ತರುವ ಅಗತ್ಯ ಇಲ್ಲ. ಹೌದು ಸರ್. ಹಾಗಾಗಿ ಉಪ್ಪು ಮತ್ತು ಟೀ ಪುಡಿಯನ್ನು ಹೊರತುಪಡಿಸಿದ್ರೆ ಸ್ವತಃ ರೈತರೇ ತಮಗೆ ಬೇಕಾಗುವ ವಸ್ತುಗಳನ್ನೆಲ್ಲ ಅವರು ಉತ್ಪಾದನೆ ಮಾಡ್ಕೊಳ್ಬಹುದು. ಇದು ಒಂದ್ ರೀತಿಯಿಂದ ಆಹಾರದ ಸ್ವಾವಲಂಬನೆ ಮತ್ತು ಆರ್ಥಿಕ ಸದೃಢರಾಗಲಿಕ್ಕೆ ಅನುಕೂಲವಾಗ್ತದೆ ಅಂತಕ್ಕಂಥದ್ದು. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ನಮಗೆ ಸ್ಪಷ್ಟವಾಗಿ ಹೇಳಿ, ಸಮಗ್ರ ಕೃಷಿ ಪದ್ಧತಿಗೆ ಸೂಕ್ತವಾದ ಬೆಳೆಗಳು ಯಾವ್ಯಾವು ಸರ್? ಇದು ಬಹಳ ಒಂದು ಒಳ್ಳೆಯ ಪ್ರಶ್ನೆ ಸರ್. ಯಾಕಂತಂದ್ರೆ ಬಹಳಷ್ಟು ಜನ ತಮ್ಮ ಒಂದು ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂತ ಬೆಳೆಗಳನ್ನ ಬೆಳೀತಿರ್ತಾರೆ. ಸೊ ಅದ್ರ ಪರ್ಯಾಯವಾಗಿ ಈಗ ಮೆಕ್ಕೆಜೋಳ, ಜೋಳ ಅಥವಾ ನವಣೆ, ಸಜ್ಜೆ ಅಂದ್ರೆ ಏಕದಳ ಧಾನ್ಯಗಳಿಗೆ ಬಂದಾಗ ಮೆಕ್ಕೆಜೋಳ ಬೆಳಿಬಹುದು. ಸಂಡೂರು ಮತ್ತು ಹರಪನಹಳ್ಳಿ ಹಾಗೆ ಕೂಡ್ಲಿಗಿ ಸುತ್ತಮುತ್ತ ಬಳ್ಳಾರಿ ಸುತ್ತಮುತ್ತ ಬಹಳಷ್ಟು ಜನ ಮೆಕ್ಕೆಜೋಳವನ್ನ ಬೆಳೀತಿರ್ತಾರೆ. ಮೆಕ್ಕೆಜೋಳ ಆಯ್ಕೆ ಮಾಡ್ಕೊಳ್ಬಹುದು. ಜೋಳವನ್ನ ಬೆಳೀತಿರ್ತಾರೆ, ಜೋಳವನ್ನು ಕೂಡ ನವಣೆ, ಸಜ್ಜೆ, ರಾಗಿ, ಹತ್ತಿ ಇಂತಹ ಬೆಳೆಗಳನ್ನು ಕೂಡ ನಾವು ಬೆಳ್ಕೊಳ್ಬಹುದು. ಅದಲ್ದೇನೆ ದ್ವಿದಳ ಧಾನ್ಯಗಳಾಗಿರ್ತಕ್ಕಂಥ ತೊಗರಿಯನ್ನ ಆಯ್ಕೆ ಮಾಡ್ಕೊಳ್ಬಹುದು, ಹುರುಳಿ, ಹೆಸರು, ಅಲಸಂದಿ, ಉದ್ದು ಇಂತಹ ದ್ವಿದಳ ಧಾನ್ಯಗಳನ್ನು ಕೂಡ ಬೆಳ್ಕೊಳ್ಬಹುದು. ಇನ್ನು ಎಣ್ಣೆ ಕಾಳುಗಳ ಬೆಳೆಗಳಿಗೂ ಬಂದಾಗ ಈಗಾಗಲೇ ಬಹಳಷ್ಟು ಜನ ಸುಮಾರು ಒಂದು 15-20% ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸೂರ್ಯಪಾನವನ್ನ ಈಗಾಗಲೇ ಬೆಳೆದಿದ್ದಾರೆ, ಈಗ ಹೂವಾಡುವ ಹಂತದಲ್ಲಿದೆ. ಸೊ ಎಣ್ಣೆ ಕಾಳುಗಳ ಬೆಳೆಗೆ ಈಗ ಉಕ್ರೇನ್ ನಲ್ಲಿ ಯುದ್ಧ ಆಗಿದ್ರಿಂದ ಎಣ್ಣೆಯ ಕೊರತೆಯನ್ನ ನಾವು ಅನುಭವಿಸ್ತಾ ಇದ್ದೇವೆ. ಅಂತ ಸಂದರ್ಭದಲ್ಲಿ ಸೂರ್ಯಪಾನ ಬೆಳೆತಕ್ಕಂಥದ್ದು, ಶೇಂಗಾ ಬೆಳೆತಕ್ಕಂಥದ್ದು, ಔಡ್ಲ ಮತ್ತು ಎಳ್ಳು ಇಂತಹ ಎಣ್ಣೆ ಕಾಳುಗಳ ಬೆಳೆಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಹಣ್ಣಿನ ಬೆಳೆಗಳು ಬಂದಾಗೆ ಬಾರೆಹಣ್ಣು ಇರ್ಬೋದು, ಅಂಜೂರ, ಪೇರ್ಲ ಅಂದ್ರೆ ಜಾಮೂನ್ ಅಂತ ಕರೀತಾರೆ ಇಲ್ಲಿ, ಆಮೇಲೆ ಚಿಕ್ಕು, ನೆಲ್ಲಿ ಮತ್ತು ಹುಣಸೆ. ಸೊ ಇಂತಹ ಮರಗಳನ್ನು ತೋಟಗಾರಿಕೆ ಬೆಳೆಗಳಲ್ಲೂ ಕೂಡ ನಾವು ಬಳಸ್ಕೊಳ್ಬಹುದು. ಅಲ್ಲದಲ್ದೇನೆ ಬದುಗಳ ಮೇಲೆ ಕರಿಬೇವು, ಈಗ ನಿರಂತರವಾಗಿ ಮನೆಯಲ್ಲಿ ನಾವು ಒಗ್ಗರಣೆಗಾಗಿ ಬಳಸ್ತಕ್ಕಂಥದ್ದು ಕರಿಬೇವು, ಮತ್ತು ಹಬ್ಬ ಹರಿದಿನಗಳಲ್ಲಿ ಮತ್ತು ಮದುವೆ ಅಥವಾ ಬೇರೆ ಬೇರೆ ಫಂಕ್ಷನ್ ಗಳಲ್ಲಿ ಸಾಂಬಾರದಲ್ಲಿ ನುಗ್ಗೆಕಾಯಿ ಹಾಕ್ತಿರ್ತೀವಿ. ಸೊ ನುಗ್ಗೆ ಗಿಡಗಳನ್ನು ಕೂಡ ಒಂದು ಬದುವಿನಲ್ಲಿ ಸುಮಾರು 5-10 ಗಿಡಗಳನ್ನು ಕೂಡ ನಾಟಿ ಮಾಡ್ಕೊಳ್ಬಹುದು. ಅದಲ್ದೇನೆ ನಾನು ಆಗಾಗಲೇ ಹೇಳ್ದಂಗೆ ಅರಣ್ಯ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸೊ ಅರಣ್ಯ ಮರಗಳಾಗಿರ್ತಕ್ಕಂಥ ಹೆಬ್ಬೇವ್ ಇರ್ಬೋದು, ಸಾಗುವಾನಿ ಅಂದ್ರೆ ತೇಗ ಅಂತ ಕರಿತೀವಿ, ಸುಬಾಬುಲ್ ಅಂತಕ್ಕಂಥದ್ದು ಅಂದ್ರೆ ಈಗ ಮೇವು ಆಡು ಅಥವಾ ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡಿದಾಗ ಅದಕ್ಕೆ ಮೇವು ಬೇಕಂತಂದ್ರೆ ಸುಬಾಬುಲ್ಲು. ಮತ್ತು ಹೊಲದ ಸುತ್ತಲೂ ಗ್ಲಿಸಿಡಿ ಹಚ್ಚಿದ್ರೆ ಈಗ ಇಣಚಂ ಕಾಟ ಇರೋದಿಲ್ಲ. ಸೊ ಅಂತದನ್ನ ಗ್ಲಿಸಿಡಿಯಾ ಅಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ಸ್ಥಿರೀಕರಿಸಲಿಕ್ಕೆ ಇಂತಹ ಅರಣ್ಯ ಮರಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಹುಲ್ಲಿನ ಬೆಳೆಗಳಿಗೆ ಬಂದಾಗ ನಾನು ಆಗ್ಲೇ ಹೇಳ್ದಂಗೆ ಪ್ಯಾರಾ ಹುಲ್ಲು ಅಂತಕ್ಕಂಥದ್ದಿದೆ, ಸೂಪರ್ ನೇಪಿಯರ್ ಅಂತಕ್ಕಂಥದ್ದಿದೆ, ಗಿನ್ನಿ ಹುಲ್ಲು ಅಂತಕ್ಕಂಥದ್ದಿದೆ, ರೋಡ್ ಹುಲ್ಲು ಅಂತಕ್ಕಂಥದ್ದಿದೆ. ಸೊ ಇಂತಹ ಹುಲ್ಲುಗಳನ್ನು, ಕುದುರೆ ಮೆಂತೆ ಈ ತರದ ಹುಲ್ಲಿನ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾದ. ಇನ್ನು ತರಕಾರಿಗಳಿಗೆ ಬಂದಾಗ ಇವತ್ತಿನ ಮಾರುಕಟ್ಟೆಯಲ್ಲಿ ತಾವು ನೋಡಿದ್ರಿ ಅಂದ್ರೆ ತರಕಾರಿಗಳ ರೇಟು ಒಂದು ಗಗನಕ್ಕೇರಿದೆ. ಅಂತ ಸಂದರ್ಭದಲ್ಲಿ ನಮ್ಮ ಮನೆಯ ಸುತ್ತಮುತ್ತ ತರಕಾರಿಗಳನ್ನ, ಮೆಣಸಿನಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಚವಳಿಕಾಯಿ ಇರ್ಬೋದು, ಹೀರೆಕಾಯಿ, ಬೆಂಡೆಕಾಯಿ, ಟೊಮೆಟೊ, ಇವು ಸೊ ಇಂತಹ ತರಕಾರಿಗಳನ್ನ ಒಂದು ಕಣಿವೆ ಮೇಲೆನೂ ಕೂಡ ಬಳಕೊಳ್ಬಹುದು, ಇಲ್ಲ ಮನೆಯ ಮುಂದೆ ಇರ್ತಕ್ಕಂಥ ಜಾಗದಲ್ಲಿ ಇರ್ಬೋದು, ಅಥವಾ ಹೊಲದ ಒಂದು ಅಲ್ಪ ಜಾಗದಲ್ಲಿನೂ ಕೂಡ ಇಂತಹ ತರಕಾರಿ ಬೆಳೆಗಳನ್ನು ಕೂಡ ನಾವು ಬಳಕೊಳ್ಬಹುದು. ಇನ್ನು ಹೈನುಗಾರಿಕೆಗೆ ಬಂದಾಗ ಈಗಾಗಲೇ ಆಕಳ, ಈಗ ಜೆರ್ಸಿ ಅಂತಕ್ಕಂಥ ಆಕಳ, HF ಆಕಳಗಳಿದ್ದಾವೆ, ಗಿರ್ ಆಕಳಗಳಿದ್ದಾವೆ. ಸೊ ಹೊಸಪೇಟಿನಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಗಿರ್ ಆಕಳ ಸಾಕೊಂಡು ಸುಮಾರು 150 ರೂಪಾಯಿಗೆ ಒಂದ್ ಲೀಟರ್ ಹಾಲನ್ನು ಮಾರ್ತಾ ಇದ್ದಾರೆ, 2,000 ರೂಪಾಯಿಗೆ ಒಂದ್ ಕೆಜಿಯಷ್ಟು ತುಪ್ಪವನ್ನು ಮಾರ್ತಾ ಇದ್ದಾರೆ. ಸೊ ಆಕಳ ಸಾಕಾಣಿಕೆ ಇರ್ಬೋದು, ಎಮ್ಮೆ ಸಾಕಾಣಿಕೆ ಇರ್ಬೋದು, ಮುರ್ರಾ ಅಂತಕ್ಕಂಥ ಎಮ್ಮೆ ಇದೆ, ಆಡು ಮತ್ತು ಕುರಿಗಳನ್ನು ಸಾಕಾಣಿಕೆ ಕೂಡ ಮಾಡ್ಕೊಳ್ಬಹುದು. ಇನ್ನು ಕೋಳಿ ಸಾಕಾಣಿಕೆ, ಕೋಳಿನಲ್ಲಿ ಗಿರ್ರಾಜ್ ಅಂತಕ್ಕಂಥದ್ದಿದೆ, ಸ್ವರ್ಣಧಾರ ಅಂತಕ್ಕಂಥದ್ದಿದೆ, ಅದರ ಜೊತೆಗೆ ಜೇನು ಸಾಕಾಣಿಕೆ. ಈಗಾಗಲೇ ಸಂಡೂರಿನಲ್ಲಿ ಬಾಳೆ ತೋಟದಲ್ಲಿ ಅಥವಾ ಸವಂತಿಗೆ ಹೂವಿನ ಬೆಳೆಗಳನ್ನ ಬೆಳೀತಕ್ಕಂಥ ರೈತರು, ಸೊ ಈಗಾಗಲೇ ಜೇನು ಸಾಕಾಣಿಕೆಯ ತೊಟ್ಟಿಗಳನ್ನ ಇದಕ್ಕೆ ತೋಟಗಾರಿಕೆ ಇಲಾಖೆನವರು ರಿಯಾಯಿತಿ ದರದಲ್ಲಿ ಒಂದು ಜೇನು ಸಾಕಾಣಿಕೆಯ ತೊಟ್ಟಿಗಳನ್ನ ಕೊಡ್ತಾ ಇದ್ದಾರೆ, ಅಂದ್ರೆ ಬಾಕ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಾವು ಮಾಡ್ಕೊಳ್ಬಹುದು. ಇದಲ್ದೇನೆ ಈಗ ಶಿವಮೊಗ್ಗ ಪಕ್ಕದಲ್ಲಿ ಹೊನ್ನಳ್ಳಿನಲ್ಲಿ ಒಬ್ರು ಮಂಜುನಾಥ್ ಅಂತಕ್ಕಂಥವ್ರು ಇದ್ದಾರೆ, ಪ್ರೀತಿಯ ಹಕ್ಕಿಗಳು ಅಂದ್ರೆ ಲವ್ ಬರ್ಡ್ಸ್ ಅಂತ ಕರಿತೀವಿ ನಾವು. ಸೊ ಇವಾಗ ಒಂದು ಪೇಟೆನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇದು ಯಾವ್ಯಾವ ಪಕ್ಷಿಗಳಂತೇಳಿ ನೋಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ, ಬರೀ ಚಿತ್ರಪಟದಲ್ಲಿ ಮಾತ್ರ ನೋಡ್ತಿರ್ತಾರೆ. ಆದ್ರೆ ಮನೆಯಲ್ಲೇ ಪ್ರೀತಿಯ ಹಕ್ಕಿಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಸಂತೋಷ ಆಗುತ್ತೆ, ವಯೋವೃದ್ಧರಿಗೂ ಕೂಡ ಇದನ್ನ ನೋಡೋದ್ರಿಂದ ಸಂತೋಷ ಆಗುತ್ತೆ. ಸೊ ಪ್ರೀತಿಯ ಹಕ್ಕಿಗಳ ಸಾಕಾಣಿಕೆಯನ್ನು ಮಾಡಬಹುದು. ನಾನು ಈ ಮೊದಲು ಹೇಳ್ದಂಗೆ ಕಾಂಪೋಸ್ಟ್ ಮತ್ತು ಎರೆಹುಳ ಗೊಬ್ಬರ ತಯಾರಿಕೆ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಹೊಲದಲ್ಲಿ ಸಿಗ್ತಕ್ಕಂಥ ಏನು ಪಳೆವಳಿಕೆಗಳಿರ್ತವೆ ಅಂದ್ರೆ ಬೆಳೆಗಳನ್ನ ಕಟಾವು ಮಾಡಿದ ಮೇಲೆ ಉದಿರ್ತಕ್ಕಂತ ಸೊಪ್ಪೆ ಇರ್ಬೋದು ಅಥವಾ ಹೊಟ್ಟು ಇರ್ಬೋದು ಅಥವಾ ಗಿಡಗಳನ್ನ ನಾಟಿ ಮಾಡಿದ ಸಂದರ್ಭದಲ್ಲಿ ಅವುಗಳಿಂದ ಉದುರಿರ್ತಕ್ಕಂತ ಎಲೆಗಳಿರ್ಬೋದು, ತರಕಾರಿಗಳನ್ನ ಕಟಾವು ಮಾಡಿದ ಮೇಲೆ ಬಂದಿರತಕ್ಕಂತ ಕಸಗಳಿರ್ಬೋದು, ಅವುಗಳನ್ನೆಲ್ಲ ನಾವು ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ತಯಾರಿಕೆಯನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ಎಲ್ಲವುಗಳನ್ನ ಬೆಳೆಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಆಯಾ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂತ ಬೆಳೆಗಳನ್ನ ರೈತರು ಸೊ ಹೈನುಗಾರಿಕೆ ಅಥವಾ ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಜೊತೆಗೆ ಇವುಗಳನ್ನ ಅಳವಡಿಸಿಕೊಂಡ್ರೆ ಸೊ ಅವರಿಗೆ ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ ಸರ್ ಒಂದ್ ಕಡೆಗೆ ಈ ಸಮಗ್ರ ಕೃಷಿ ಪದ್ಧತಿಯನ್ನ ಕೈಬಿಡ್ತಾ ಬಂದಿದ್ದಕ್ಕೆ ಕಾರಣ ನೀರಾವರಿಯ ಅಭಿವೃದ್ಧಿಯು ಒಂದು ಕಾರಣ ಆಗಿರ್ಬೋದು. ಹೌದು ಸರ್. ಆದ್ರೆ ಈಗ ತುಂಗಭದ್ರಾ ಅಚ್ಚುಕಟ್ಟಿನಲ್ಲಿರ್ತಕ್ಕಂತ ರೈತರು, ಹೌದು, ಇವರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಬಹುದಾ? ಅಳವಡಿಸಿಕೊಂಡು ಬರೋದಾದ್ರೆ ಯಾವ ರೀತಿಯ ಪದ್ಧತಿಗಳನ್ನ ಅವರು ಅನುಸರಿಸಬೇಕು ಅಂತ? ಇದು ಬಹಳ ಸೂಕ್ತವಾಗಿರ್ತಕ್ಕಂತ ಒಂದು ಪ್ರಶ್ನೆ ಸರ್. ಯಾಕೆಂತಂದ್ರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಮತ್ತು ಅನೇಕ ರೈತರು ಕೇವಲ ಭತ್ತ ಅಥವಾ ಹತ್ತಿ ಅಥವಾ ಮೆಣಸಿನಕಾಯಿ ಅಥವಾ ಮೆಕ್ಕೆಜೋಳವನ್ನು ಮಾತ್ರ ಬೆಳೆತಿರ್ತಾರೆ. ಎಲ್ಲೋ ಒಂದು ಬೆರಳೆಣಿಕೆಯಷ್ಟು ಮಾತ್ರ ರೈತರು ಒಂದೆಮ್ಮೆ ಅಥವಾ ಒಂದು ಆಕಳ ಅಥವಾ ಎರಡು ಎತ್ತುಗಳನ್ನ ಕಟ್ಕೊಂಡಿರ್ತಾರೆ. ಆದ್ರೆ ಇದರ ವಿರಳವಾಗಿ ನಾವು ಬಹಳಷ್ಟು ರೈತರಲ್ಲಿ ಕಾಣ್ತಾ ಇದ್ದೇವೆ. ಆದ್ರೆ ನೀರಾವರಿ ಇರ್ತಕ್ಕಂತ ಈ ನಮ್ಮ ಒಂದು ಕ್ಷೇತ್ರದಲ್ಲಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮಗೆ ಸಾಕಷ್ಟು ನೀರು ಸಿಗುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಕೃಷಿ ಹೊಂಡವನ್ನ ಕೃಷಿ ಇಲಾಖೆನವರು ಮಾಡಿಕೊಟ್ಟಿರ್ತಾರೆ, ಅದರಲ್ಲಿ ನೀರು ಸಂಗ್ರಹಣೆ ಮಾಡಿಕೊಂಡು ಸೊ ಬೆಳೆಗಳ ಜೊತೆಗೆ ಹೈನುಗಾರಿಕೆ ಇರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಇರ್ಬೋದು ಅಥವಾ ಎರೆಹುಳು ಗೊಬ್ಬರ ತಯಾರಿಕೆ ಇರ್ಬೋದು ಪ್ಲಸ್ ಅದರ ಜೊತೆಗೆ ಕೃಷಿ ಅರಣ್ಯ ಅಂತಕ್ಕಂಥದ್ದು ಒಂದು ಮಾದರಿ ಪದ್ಧತಿಯನ್ನ ಅಳವಡಿಸಿಕೊಳ್ಬಹುದು. ಈಗಾಗಲೇ ಮೊದಲು ಹೇಳಿದಂತ ಎಲ್ಲಾ ಪದ್ಧತಿಗಳನ್ನು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಅಳವಡಿಸಿಕೊಳ್ಬಹುದು ಅನುಸರಿಸಿಕೊಳ್ಬಹುದು ಸರ್. ಸೊ ಅದ್ರ ಜೊತೆಗೆ ಇನ್ನೊಂದು ಮಾದರಿ ಅಂದ್ರೆ ಬೆಳೆ ಉತ್ಪಾದನೆ ಜೊತೆಗೆ ಜೇನು ಸಾಕಾಣಿಕೆ, ಅಂದ್ರೆ ಎಲ್ಲೆಲ್ಲಿ ಹೂವಿನ ಬೆಳೆಗಳನ್ನ ಬೆಳೆದಿರ್ತಾರ ಅಲ್ಲಿ ಜೇನು ಸಾಕಾಣಿಕೆಯನ್ನ ಮಾಡ್ತಕ್ಕಂಥದ್ದು ಸರ್. ಜೀವರಸ ಸಾರ ಘಟಕ ಅಂತ ಈಗಾಗಲೇ ಹೈನುಗಾರಿಕೆ ಇಲಾಖೆ ಅಂದ್ರೆ ಪಶು ಸಂಗೋಪನೆಯಿಂದ ರಿಯಾಯಿತಿ ದರದಲ್ಲಿ ಘಟಕಗಳನ್ನ ಕಟ್ಟಿಸಿದ್ದಾರೆ. ಸೊ ಈಗ ನಮ್ಮ ಒಂದು ಕೋಳೂರು ಪಕ್ಕದಲ್ಲಿ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ನಮ್ಮ ಆಂಧ್ರದಿಂದ ಬಂದಿರತಕ್ಕಂಥ ರೈತರು 78 ಎಕರೆನಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ಒಂದ್ ಎರಡು ಮೂರು ಕೃಷಿ ಹೊಂಡವನ್ನ ಮಾಡಿಕೊಂಡು ಅಲ್ಲಿ ಜೀವರಸ ಸಾರ ಘಟಕವನ್ನು ಮಾಡಿಕೊಂಡು ಅದರಿಂದ ಜೀವರಸ ಸಾರ ಅಂದ್ರೆ ಹೈನುಗಾರಿಕೆ ಅಂದ್ರೆ ತೊಟ್ಟಿಯಿಂದ ದನಗಳ ಕಟ್ಟಿರ್ತಕ್ಕಂಥ ತೊಟ್ಟಿಯಿಂದ ಬಂದಿರತಕ್ಕಂಥ ಗಂಜಲು ಮತ್ತು ಸಗಣಿ ಮತ್ತು ವೇಸ್ಟ್ ಅನ್ನ ಒಂದು ತೊಟ್ಟಿನಲ್ಲಿ ಬಿಟ್ಟು ಅದನ್ನ 2 ತಿಂಗಳ ಕಳೆಯೋವರೆಗೂ ಬಿಟ್ಟು ಅದರ ಪಕ್ಕದಲ್ಲಿ ಇನ್ನೊಂದು ತೊಟ್ಟಿ ಕಟ್ಕೊಂಡು ಅದರ ಸೋಸಿ ಬಂದಿರತಕ್ಕಂಥ ಅದು ದ್ರಾವಣ ಇರುತ್ತೆ ಆ ದ್ರಾವಣವನ್ನ ತೋಟಗಾರಿಕೆ ಬೆಳೆಗಳಿಗೆ ಕೊಡ್ಲಿಕ್ಕೆ ಜೀವರಸ ಸಾರ ಘಟಕ ಒಂದು ಅನುಕೂಲ ಆಗುತ್ತೆ. ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ ಎರೆಹುಳು ಗೊಬ್ಬರ ತಯಾರಿಕೆ ಮಾಡ್ಕೊಳ್ಳೋದ್ರಿಂದ ಕಸಗಳಿಂದ ರಸವನ್ನ ಮಾಡಿಕೊಂಡು ರೈತರನ್ನ ಮಿತ್ರ ಅಂತ ಕರಿತೀವಿ ನಾವು. ಸೊ ಆ ಎರೆಹುಳು ಗೊಬ್ಬರ ತೊಟ್ಟನ್ನು ಕೂಡ ಮಾಡ್ಕೊಳ್ಬಹುದು ಸರ್. ಸರ್, ಈಗ ಸಮಗ್ರ ಕೃಷಿಯಿಂದ ಲಾಭವನ್ನು ಪಡೆದುಕೊಂಡಿರತಕ್ಕಂತ ರೈತರ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ಸೊ ಇದು ಬಹಳಷ್ಟು ನಾವು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ರೈತರನ್ನ ನೋಡ್ತಿದ್ದೀವಿ. ಉದಾಹರಣೆ ಹೇಳಬೇಕು ಅಂತಂದ್ರೆ ಸೊ ಆಕಳ ಸಾಕಾಣಿಕೆ ಅಂದ್ರೆ ಬೆಳೆಗಳ ಜೊತೆಗೆ ಬೆಳೆಗಳಂತಂದ್ರೆ ಈಗ ಈರುಳ್ಳಿಯನ್ನು ಬೆಳೀತಿದ್ದಾರೆ ಮತ್ತೆ ಸೂರ್ಯಪಾನವನ್ನು ಬೆಳೀತಿದ್ದಾರೆ, ಅದ್ರ ಜೊತೆ ಶೇಂಗಾ ಬೆಳೀತಿದ್ದಾರೆ, ಸಿರಿಧಾನ್ಯಗಳನ್ನ ಬೆಳೀತಿದ್ದಾರೆ, ಅದ್ರ ಜೊತೆಗೆ ಮಹಾಗಣಿಯನ್ನು ಕೂಡ ಬಳ್ಕೊಂಡಿದ್ದಾರೆ, ಮತ್ತೆ ಅಲ್ಲಿ ಆಯಿಲ್ ಪಾಮ್ ಅಂತಕ್ಕಂಥದ್ದು ಅಂದ್ರೆ ತಾಳೆ ಗಿಡಗಳನ್ನು ಕೂಡ ನಾಟಿ ಮಾಡಿದ್ದಾರೆ, ಅದ್ರ ಜೊತೆಗೆ ಒಂದು ಅಂಜೂರವನ್ನು ಅಂದ್ರೆ ಪೋಮೋಗ್ರನೇಟ್ ಅಂದ್ರೆ ದಾಳಿಂಬೆಯನ್ನು ಕೂಡ ಬೆಳೆದಿದ್ದಾರೆ, ಪಪ್ಪಾಯನ್ನು ಕೂಡ ಬೆಳ್ಕೊಂಡಿದ್ದಾರೆ. ಕಟಾವು ಮಾಡಿದ್ಮೇಲೆ ಉದಿರ್ತಕ್ಕಂತ ಏನು ಪಳವಳಿಕೆಗಳಿದ್ದಾವೆ ಅವುಗಳನ್ನ ಒಂದು ಕಾಂಪೋಸ್ಟ್ ಪಿಟ್ ನಲ್ಲಿ ಅಂದ್ರೆ ತಿಪ್ಪೆ ಗೊಬ್ಬರ ಮಾಡಿಕೊಂಡು ಮತ್ತು ಎರೆಹುಳು ಗೊಬ್ಬರವನ್ನು ಮಾಡಿಕೊಂಡು ಗೋಕೃಪಾಮೃತ ಮತ್ತೆ ಜೀವಾಮೃತ ಅದರ ಜೊತೆಗೆ ಈ ವೇಸ್ಟ್ ಡಿಕಾಂಪೋಸರ್ ಅಂತ ಹೇಳಿ ಉತ್ತರ ಪ್ರದೇಶದ ಗಜಿಯಾಬಾದ್ ನಲ್ಲಿ ಒಬ್ಬ ವಿಜ್ಞಾನಿ ಕಂಡಿಡಿದ್ದಾರೆ, ಕಸವನ್ನ ಬೇಗನೆ ಕಳಿಲಿಕ್ಕೆ ಅಂದ್ರೆ ಕಾಂಪೋಸ್ಟ್ ಮಾಡ್ಲಿಕ್ಕೆ ಅದನ್ನು ಕೂಡ ಬಳಸ್ಕೊಂಡು ಸೊ ನಿರಂತರವಾದ ಒಂದು ಲಾಭವನ್ನು ಪಡಿತಿದ್ದಾರೆ. ಇದರ ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಕೂಡ ಜಾಸ್ತಿ ಆಗ್ತದೆ. ಅದಲ್ದೇನೆ ಇಲ್ಲಿ ನಮ್ಮ ಸಿರಿಗೇರಿಯಲ್ಲಿ ಸಿದ್ದರಾಮಪುರದಲ್ಲಿ ಸಂಪತ್ ಕುಮಾರ್ ಗೌಡರು ಅಂತ ಇದ್ದಾರೆ, ಸುಮಾರು 6 ಎಕರೆ 17 ಸೆಂಟ್ಸ್ನಲ್ಲಿ ಸುಮಾರು 18 ತರದ ಕೃಷಿ ಅರಣ್ಯ ಮರಗಳನ್ನ ಮತ್ತು ತೋಟಗಾರಿಕೆ ಮರಗಳನ್ನ ಬೆಳೆಯೋದ್ರ ಜೊತೆಗೆ ಅದರ 2 ಸಾಲುಗಳ ಮಧ್ಯೆ ಕೊತ್ತಂಬರಿ ಇರ್ಬೋದು ಅಥವಾ ಈ ಒಂದು ಬೇರೆ ಬೇರೆ ಬೆಳೆಗಳನ್ನ ಬೆಳಕೊಂಡು ಅವರಿಗೆ ಈಗಾಗಲೇ ಸಾಕಷ್ಟು ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಇದರೊಳಗೆ ಸಹಾಯ ಆಗಿದೆ ಮತ್ತು ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅದಲ್ದೇನೆ ನಮ್ಮ ಸಿರಗುಪ್ಪ ಪಕ್ಕದಲ್ಲಿ ಒಬ್ರು ಶ್ರೀನಿವಾಸ ರಾಜು ಅಂತಕ್ಕಂಥದ್ದು ಅಂದ್ರೆ ಚಿಕ್ಕಬಳ್ಳಾರಿನಲ್ಲಿ ಅಲ್ಲಿ ಸುಮಾರು 300 ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿಕೊಂಡು ಅಂದ್ರೆ ಮುರಾ ಎಮ್ಮೆಗಳನ್ನ 300 ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದ್ದಾರೆ. ಒಂದೊಂದು ಕೆರೆ 12 ಎಕರೆಯ ಗಾತ್ರದ ಕೆರೆಗಳಿದ್ದಾವೆ, ಅಂತವು 3 ಕೆರೆಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಂದು 6 ಎಕರೆನಲ್ಲಿ ಒಂದು ಕೆರೆ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಜೊತೆಗೆ ಹೈನುಗಾರಿಕೆಯಿಂದ ದಿನಕ್ಕೆ ಒಂದು ಸುಮಾರು 500 ಲೀಟರ್ ಹಾಲನ್ನ ಪಡಿತಿದ್ದಾರೆ. ಸೊ ಆ ಹಾಲು ಬಂದದ್ದನ್ನ ತಮ್ಮದೇ ಸಿರಗುಪ್ಪ ನಗರದಲ್ಲಿ ಒಂದು ಡೈರಿಯನ್ನ ಮಾಡಿಕೊಂಡು ಒಂದು ಲೀಟರ್ಗೆ 70 ರೂಪಾಯಿದಂಗೆ ಮಾರ್ತಾ ಇದ್ದಾರೆ. ಯಾವುದೇ ಒಂದು ಹನಿ ನೀರು ಹಾಲಿನಲ್ಲಿ ಮಿಕ್ಸ್ ಮಾಡ್ದೇನೆ ಆ ಹಾಲನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದಲ್ಲದೇನೆ ಭತ್ತವನ್ನ ಬೆಳೀತಿದ್ದಾರೆ, ಮತ್ತೆ ಎಮ್ಮೆಗಳಿಗೆ ಬೇಕಾಗಿರ್ತಕ್ಕಂತ ವಿವಿಧ ಮೇವಿನ ಬೆಳೆಗಳನ್ನ ಅಂದ್ರೆ ಸಿವೈಎಫ್ಎಸ್ 29 ಮತ್ತು ಸೂಪರ್ ನೆಪಿಯರ್, ಅದರ ಜೊತೆಗೆ ಈ ಒಂದು ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನ ಪಿಳೆಪೆಸೆ ಜೂನಿ ಇಂಥವುಗಳನ್ನ ಬೆಳಕೊಂಡು ಆಮೇಲೆ ಅವರು ಮಾಡಿರ್ತಕ್ಕಂತ ಒಂದು ದೊಡ್ಡ ದೊಡ್ಡ ಕೆರೆಗಳಲ್ಲಿ ಎಮ್ಮೆಗಳು ನೈಸರ್ಗಿಕವಾಗಿ ಬಿಸಿಲು ಬಂದಾಗ ಆ ಕೆರೆಗಳಲ್ಲಿ ಎಮ್ಮೆಗಳು ಹೋಗ್ತವೆ. ಎಮ್ಮೆಗಳು ಬಿಸಿಲಿದ್ದಾಗ ನೀರಿನಲ್ಲಿ ಮಲಗ್ತವೆ, ಸಗಣಿ ಹಾಕ್ತವೆ, ಅಲ್ಲಿ ಬಿಟ್ಟಿರ್ತಕ್ಕಂತ ಮೀನುಗಳು ಆ ಸಗಣಿಯನ್ನ ತಿನ್ಕೊಂಡು ಸೊ ಅಲ್ಲಿ ಸ್ವಲ್ಪ ಹಿಂಡಿಗಳನ್ನ ಹಾಕಿ ಮೀನುಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂತ ಬೆಳವಣಿಗೆಯನ್ನು ಕೂಡ ನಾವು ಮೀನಲ್ಲಿ ನೋಡ್ತಾ ಇದ್ದೇವೆ. ಸೊ ಇಂತಹ ಒಳ್ಳೊಳ್ಳೆ ಮಾದರಿಯ ರೈತರಿದ್ದಾರೆ. ಆಮೇಲೆ ಹೊಸಪೇಟಿನಲ್ಲಿ ಒಬ್ರು ರೈತರು ಸಾಫ್ಟ್ವೇರ್ ಇಂಜಿನಿಯರ್, ಈಗ ಹೈನುಗಾರಿಕೆ ಜೊತೆಗೆ ತೋಟಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಗರಿ ಬೊಮ್ಮನಳ್ಳಿಯಲ್ಲಿ ಮಾಡ್ತಿದ್ದಾರೆ, ಮತ್ತೆ ಹಡಗಲಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು HF ಆಕಳಗಳನ್ನ ಸಾಕಾಣಿಕೆ ಮಾಡಿಕೊಂಡು ಕುರಿ ಸಾಕಾಣಿಕೆಯನ್ನು ಮಾಡಿಕೊಂಡು ಸೊ ಈ ರೀತಿಯಲ್ಲಿ ಅನೇಕ ರೈತರು ಸಮಗ್ರ ಕೃಷಿ ಪದ್ಧತಿಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ನಿರಂತರವಾದ ಒಂದು ಆದಾಯವನ್ನು ಪಡೆಯುವುದರ ಜೊತೆಗೆ ಇನ್ನ ಉಳಿದ ರೈತರಿಗೆ ಒಂದು ಮಾದರಿಯ ರೈತರು ಆಗಿದ್ದಾರೆ ಅಂತ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಸರ್, ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಸರ್ಕಾರ ಯಾವ ರೀತಿ ಅವರಿಗೆ ಸಹಾಯ ಮಾಡ್ತದೆ? ಸೊ ಈಗಾಗಲೇ ತಾವು ಕೇಳಿದಂಗೆ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಒಂದು ರಿಯಾಯಿತಿ ದರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೂ ಕೂಡ ಈಗ ರಿಯಾಯಿತಿ ದರದಲ್ಲಿ ಎಮ್ಮೆ ಕೊಡಿಸೋದು, ಕುರಿ ಕೊಳಗಳನ್ನ ಕೊಡಿಸ್ತಕ್ಕಂಥದ್ದು ಪಶು ಸಂಗೋಪನೆಯ ಮುಖಾಂತರ ಈಗಾಗಲೇ ಮಾಡಿದ್ದಾರೆ. ಅದಲ್ಲದೇ ಈಗ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಬದುಗಳ ಮೇಲೆ ಮರಗಳನ್ನು ನಾಟಿ ಮಾಡ್ರಿ ಅಂತೇಳಿ ನಮ್ಮ ಅರಣ್ಯ ಇಲಾಖೆಯಿಂದನೂ ಕೂಡ ಸಸಿಗಳನ್ನು ಕೊಡ್ತಕ್ಕಂತ ಒಂದು ಯೋಜನೆಯನ್ನು ಕೂಡ ಹಾಕೊಂಡಿದ್ದಾರೆ. ಮತ್ತು ತೋಟಗಾರಿಕೆ ಇಲಾಖೆಯಿಂದನೂ ಕೂಡ ರಿಯಾಯಿತಿ ದರದಲ್ಲಿ ಹನಿ ನೀರಾವರಿ ಮತ್ತು ವಿವಿಧ ತರಕಾರಿಯ ವಿವಿಧ ತೋಟದ ಹಣ್ಣಿನ ಸಸಿಗಳನ್ನು ಕೂಡ ಕೊಡ್ತಕ್ಕಂಥದ್ದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಎರೆಹುಳು ತೊಟ್ಟಿಯನ್ನು ಮಾಡಿಕೊಳ್ಳಿ ಅಂತೇಳಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯ ಮಟ್ಟದಲ್ಲಿ ಅದೇ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಮುಖಾಂತರ ಎರೆಹುಳು ಗೊಬ್ಬರದ ತೊಟ್ಟಿಯನ್ನು ಮಾಡಿಕೊಳ್ಳಿ ಅಂತೇಳಿ ಕೂಡ ಅದರಲ್ಲಿ ರಿಯಾಯಿತಿ ದರದಲ್ಲಿ ಈಗಾಗಲೇ ಕೊಡ್ತಾ ಇದ್ದಾರೆ. ಮತ್ತು ಸಾವಯವ ಗ್ರಾಮಗಳನ್ನ ಅಳವಡಿಸಿಕೊಳ್ಳಿ ಅಂತೇಳಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಅನ್ನೋದ್ರ ಜೊತೆಗೆ ಸೊ ಅಲ್ಲಿನೂ ಕೂಡ ಈಗ ಸರ್ಕಾರದವರು ಹೆಚ್ಚು ಆದ್ಯತೆಯನ್ನು ನೀಡಿದ್ರು. ಇತ್ತೀಚಿನ ದಿನಗಳಲ್ಲಿ ತಮ್ಗೆಲ್ಲ ಗೊತ್ತಿದ್ದಂಗೆ ನರೇಗಾ ಯೋಜನೆಯನ್ನು ಕೂಡ ಕೃಷಿ ಹೊಂಡವನ್ನ ಮಾಡಿಕೊಡ್ರಿ ಅಥವಾ ಬದುಗಳೆಲ್ಲ ಪಕ್ಕದಲ್ಲಿ ಸಣ್ಣ ಸಣ್ಣ ಒಂದು ಕಟ್ಟೆಗಳನ್ನ ಕಟ್ಕೊಂಡು ಬಿದ್ದ ಮಳೆಯನ್ನ ನೀರನ್ನ ಸಂಗ್ರಹಣೆ ಮಾಡಿಕೊಂಡು ಅಲ್ಲಿ ಬೇಕಾಗಿರ್ತಕ್ಕಂಥ ವಿವಿಧ ಬೆಳೆಗಳನ್ನ ಬೆಳ್ಕೊಂಡು ಮತ್ತು ಹೈನುಗಾರಿಕೆಯನ್ನು ಮಾಡ್ರಿ ಅಂತೇಳಿನೂ ಕೂಡ ಈಗಾಗಲೇ ಅನೇಕ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದವರು ಅನೇಕ ಯೋಜನೆಗಳನ್ನ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದನ್ನು ಕೂಡ ತಂದಿದ್ದಾರೆ ಸರ್. ಸರ್, ಈಗ ಸಾಮಾನ್ಯವಾಗಿ ನೀವು ಸಮಗ್ರ ಕೃಷಿಗೆ ಸಂಬಂಧಪಟ್ಟ ಹಾಗೆ ಹೈನುಗಾರಿಕೆ ರೈತರು ಮಾಡಬಹುದು ಅನ್ನುವಂತ ಮಾತನ್ನು ಹೇಳ್ತಾ ಇದ್ರೆ, ಅಂದ್ರೆ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಎಲ್ಲವನ್ನು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಮತ್ತೆ ಕೆಲವೊಮ್ಮೆ ಈ ರೈತರಿಗೆ ಮೇವಿನ ಸಮಸ್ಯೆಗಳು ಈ ತರದ ಏನಾದ್ರೂ ಎದುರಾದ್ರೆ ಹೇಗೆ ನಿವಾರಿಸಬೇಕು, ಇಂಥ ಸಮಸ್ಯೆಯನ್ನು ಹೇಗೆ ಅವರು ಮ್ಯಾನೇಜ್ ಮಾಡ್ಕೋಬೇಕು ಅಂತ? ಬಹಳಷ್ಟು ರೈತರು ಅದರಲ್ಲೇನೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತೆ ಪ್ರಗತಿಪರ ರೈತರು ಮತ್ತೆ ಸಣ್ಣ ಪುಟ್ಟ ರೈತರು ಈಗ ಅನೇಕ ಯೂಟ್ಯೂಬ್ಗಳಲ್ಲಿ ನೋಡುವುದರ ಮುಖಾಂತರ ಮತ್ತು ದೂರದರ್ಶನದಲ್ಲಿ ನೋಡುವುದರ ಮುಖಾಂತರ ಶ್ರವಣ ಮಾಧ್ಯಮದಲ್ಲಿ ನೋಡುವುದರ ಮುಖಾಂತರ ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ತಾ ಅಂದ್ರೆ ಬೆಳೆಗಳ ಜೊತೆಗೆ ಹೈನುಗಾರಿಕೆಯನ್ನ ಅಂದ್ರೆ ಯಾವುದು ಆಕಳ ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆಗಳನ್ನು ಮಾಡ್ಕೊಂಡಿರ್ತಾರೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಮಳೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಬೆಳೆಗಳು ಒಣಗಿ ಹೋಗ್ಬಿಡ್ತವೆ. ಅಂತ ಸಂದರ್ಭದಲ್ಲಿ ಈಗಾಗಲೇ ಈ ಒಂದು ಹೈಡ್ರೋಪೋನಿಕ್ಸ್ ಅಂತದ್ದು ಈಗಾಗಲೇ ಬಹಳಷ್ಟು ಜನರಿಗೆ ನಾವು ಅರಿವನ್ನ ಮೂಡಿಸ್ತಾ ಇದ್ದೇವೆ. ಸೊ ಅದರಲ್ಲಿ ಏನು ಅಂತಂದ್ರೆ ಈಗ ಸುಮಾರು 27,000 ಹಿಡ್ಕೊಂಡು 50,000 ಮತ್ತು 100,000 ಆ ಯಂತ್ರಗಳು ಸಿಗ್ತವೆ. ಸೊ ಟ್ರೇಗಳು ಇರ್ತವೆ, ಅದರಲ್ಲಿ ಸ್ಪ್ರಿಂಕ್ಲರ್ ತರ ನೀರು ಚಿಮ್ಕಿಸ್ತಕ್ಕಂಥದ್ದು ಒಂದು ಯಂತ್ರವನ್ನು ಕೂಡ ಅದರಲ್ಲಿ ಅಳವಡಿಸಿಕೊಂಡಿರ್ತಾರೆ. ಸೊ ಅಲ್ಲಿ ಟ್ರೇಗಳಲ್ಲಿ 1 kg ಮೆಕ್ಕೆಜೋಳವನ್ನ ಹಾಕಿದ್ರೆ ಸೊ 7 ದಿವಸದಲ್ಲಿ ಅದು ಸುಮಾರು 7 kg ಅಷ್ಟಾಗುತ್ತೆ. ಅಂದ್ರೆ 1 kg ಮೆಕ್ಕೆಜೋಳ 7 ದಿವಸಕ್ಕೆ 7 kg ಅಷ್ಟು ಮೇವಾಗಿ ಪರಿವರ್ತನೆ ಆಗುತ್ತೆ, ಅಂದ್ರೆ ಬೆಳೆಯುತ್ತೆ. ಆ ಮೇವನ್ನು ಕೂಡ ನಾವು ದನಕರುಗಳಿಗೆ ಹಾಕ್ಬೋದು ಅಥವಾ ಮೇಕೆಗಳಿಗೆ ಕುರಿಗಳಿಗೂ ಕೂಡ ಹಾಕ್ಬೋದು. ಮತ್ತೆ ಹೈಡ್ರೋಪೋನಿಕ್ಸ್ ನಲ್ಲಿ ಕೇವಲ ಮೆಕ್ಕೆಜೋಳ ಅಷ್ಟೇ ಬೆಳೆಯೋದಲ್ಲ, ಸೊ ಅಲಸಂದಿ ಬೆಳಿಬಹುದು, ಇಲ್ಲ ಅಂತಂದ್ರೆ ಗೋಧಿ ಬೆಳಿಬಹುದು. ಹೀಗಾಗಿ 1 kg 7 kg ಮೇವನ್ನು ಪಡಿಬಹುದು. ಅದಲ್ದೇನೆ ಈಗ ಯಾರ್ಯಾರು ರೈತರಿಗೆ ಅನುಕೂಲ ಇರುತ್ತೆ ಅಂದ್ರೆ ಈಗ ಕೊಳವೆ ಬಾವಿ ಇರ್ಬೋದು ಅಥವಾ ಕೃಷಿ ಹೊಂಡ ಇರ್ಬೋದು, ಅಂತಹ ಸಂದರ್ಭದಲ್ಲಿ ಈಗ ಸೂಪರ್ ನೆಪೇರ್ ಅಂತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂತ ಮೇವು ಬಂದಿದೆ. ಸೊ ಅದು 2 ವರ್ಷದಿಂದ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಲಿತ ಇದೆ. ಸೊ ಇದನ್ನ 1 ಎಕರೆನಲ್ಲಿ ನಾವು 1 ವರ್ಷಕ್ಕೆ 400 ಟನ್ ಅಷ್ಟು ಮೇವನ್ನ ಬೆಳ್ಕೊಳ್ಬಹುದು. ಅಂದ್ರೆ ಸೂಪರ್ ನೆಪಿಯರ್ ಎಲ್ಲಾ ಮೇವಿನ ಬೆಳೆಗಳಿಗೆ ಹೋಲಿಸಿ ನೋಡಿದರೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ಕೂಡ ಪಡ್ಕೊಳ್ಬಹುದು. ಅದರ ಜೊತೆಗೆ ಕ್ರೂಡ್ ಪ್ರೋಟೀನ್ ಅಂತ ಕರಿತೀವಿ ನಾವು, ಸುಮಾರು 18% ಇದರಲ್ಲಿ ಕ್ರೂಡ್ ಪ್ರೋಟೀನ್ ಇರೋದ್ರಿಂದ ಸೊ ದನಕರುಗಳಿಗೆ ಇದನ್ನ ಮೇವನ್ನಾಗಿ ನಾವು ಬಳಸಿದಾಗೆ ಸೊ ಹಾಲಿನಲ್ಲಿ ಇರ್ತಕ್ಕಂಥ ಒಂದು ಕೊಬ್ಬಿನ ಕೊಬ್ಬಿನಂಶ ಜಾಸ್ತಿ ಆಗುತ್ತೆ ಮತ್ತು ಹಾಲು ಕೊಡ್ತಕ್ಕಂತ ಪ್ರಮಾಣನೂ ಕೂಡ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಸೊ ಅದನ್ನಾದ್ರೂ ಮಾಡ್ಕೊಳ್ಬಹುದು. ಇಲ್ಲ ಒಣ ಮೇವನ್ನ ಅಂದ್ರೆ ತಾವು ಈಗ ಬೆಳೆದಿರ್ತಕ್ಕಂತ ಬೆಳೆಗಳು ಏನಿರ್ತವೆ ಅದರಲ್ಲಿ ರಾಗಿ ಹುಲ್ಲು ಇರ್ಬೋದು, ನವಣೆ ಹುಲ್ಲು ಇರ್ಬೋದು, ಮೆಕ್ಕೆಜೋಳದ ಸೊಪ್ಪೆ ಇರ್ಬೋದು, ಜೋಳದ ಸೊಪ್ಪೆ ಇರ್ಬೋದು, ಅವುಗಳನ್ನ ಬಣವೆ ಮಾಡಿಕೊಂಡು ಈಗ ಪಶುಸಂಗೋಪನಾ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಚಾಪ್ ಕಟರ್ ಅಂತ ಅಂದ್ರೆ ಮೇವು ಕಟಾವು ಮಾಡುವ ಯಂತ್ರ ಅಂದ್ರೆ ತುಂಡರಿಸುವ ಯಂತ್ರಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದನ್ನ ಬಳಸ್ಕೊಂಡು ಅದನ್ನ ತುಂಡು ತುಂಡು ಮಾಡಿಕೊಂಡು ಬಣವೆ ಮಾಡಿಕೊಂಡು ಈಗ ಹಡಗಲಿನಲ್ಲಿ ಒಬ್ಬ ರೈತರು ಈ ತರ ಮಾಡಿಕೊಂಡು ಕುರಿಗಳಿಗೆ ಒಣ ಮೇವನ್ನ ಕೊಡ್ತಾ ಇದ್ದಾನೆ. ಅವ್ರಿಗೆ ನಾವು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಕುರಿಗಳಿಗೆ ಒಣ ಮೇವನ್ನ ಯಾಕೆ ಕೊಡ್ತೀರಿ, ಹಸಿ ಮೇವನ್ನ ಯಾಕೆ ಕೊಡೋದಿಲ್ಲ ಅಂತ ಅಂದಾಗ, ಸರ್ ಹಸಿ ಮೇವನ್ನ ಕೊಟ್ರೆ ಕುರಿಗಳಿಗೆ ನೀರ್ ಜಾಸ್ತಿ ಕೊಡೋದಿಲ್ಲ, ತೂಕ ಕಮ್ಮಿ ಬರುತ್ತೆ. ಆದ್ರೆ ಒಣ ಮೇವನ್ನ ಕೊಟ್ರೆ ಅದು ಜಾಸ್ತಿ ನೀರ್ ಕುಡಿಯುತ್ತೆ, ನಮ್ಗೆ ಕುರಿಗಳ ಒಂದು ತೂಕ ಜಾಸ್ತಿ ಆಗುತ್ತೆ, ನಮ್ಗೆ ದುಡ್ಡು ಜಾಸ್ತಿ ಸಿಗುತ್ತೆ ಅಂತ. ಹೀಗೆ ರೈತರು ತಮ್ಮಷ್ಟೇ ತಾವೇ ಅನುಭವವನ್ನ ಪಡ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಮೇವಿನ ಕೊರತೆಯನ್ನ ಬಣವೆ ಹಾಕೊಳ್ಳೋದಾಗ್ಲಿ ಅಥವಾ ಹಸಿ ಮೇವನ್ನ ಬೆಳೆಸ್ತಕ್ಕಂಥದ್ದು, ಒಳ್ಳೊಳ್ಳೆ ಮೇವಿನ ಬೆಳೆಗಳಿದಾವೆ ಅಂತ ತಳಿಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಆಡು ಮತ್ತು ಕುರಿಗಳಿಗೆ ಕುದುರೆ ಮೆಂತೆ ಅಂತಕ್ಕಂಥದ್ದು, ಸುಬಾಬುಲ್ ಅಂತಕ್ಕಂಥದ್ದು, ಗ್ಲಿರ್ಸಿಡಿಯಾ ಅಂತಕ್ಕಂಥದ್ದು, ಸೊ ಇಂಥವನ್ನು ಬೆಳೆಸ್ಕೊಂಡು ಮೇವು ಸಂಗ್ರಹಣೆ ಮಾಡಿಕೊಂಡು ಕಟ್ಟಿದಲ್ಲಿನೇ ಕೂಡ ನಾವು ಮೇಯಿಸ್ಕೊಳ್ಬಹುದು. ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಿದ್ರೆ ಸಹಿತ ಈ ಎಲ್ಲ ಪದ್ಧತಿಗಳಲ್ಲಿ ಮೇವನ್ನು ಬೆಳ್ಕೋಬಹುದು. ಹೌದು ಸರ್. ಸೊ ಇದು ಕುರಿ ಮತ್ತು ಮೇಕೆ ಸಾಕಾಣಿಕೆ ಏನಂದ್ರೆ ಕೇವಲ ನಾವೆಲ್ಲ ಬೆಳಗಾಂ ಕುರಿಗಾರರು ಇಲ್ಲಿ ಬಂದು ಮೇಯಿಸ್ತಿರ್ತಾರೆ, ಅದು ಬಿಟ್ಟು ಮೇಯಿಸೋದು ಅಂತ ಕರಿತೀವಿ. ಅಂದ್ರೆ ಆ ಕುರಿಗಳನ್ನ ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಬಿಟ್ಟು ಮೇಯಿಸ್ತಿರ್ತೇವೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ಟಾಲ್ ಫೀಡಿಂಗ್ ಅಂತ ಅಂದ್ರೆ ಕಟ್ಟಿದಲ್ಲೇ ಕೂಡ ನಾವು ಮೇಕೆ ಮತ್ತು ಕುರಿಗಳನ್ನ ಸಾಕಾಣಿಕೆ ಮಾಡಬಹುದು. ಅಂದ್ರೆ ಈಗ ಸಣ್ಣ ರೈತ ಇರ್ತಾರೆ, ಬಹುತೇಕ ಯುವ ರೈತರು ಈ ನಿಟ್ಟಿನಲ್ಲಿ ಮುಂದಾಗ್ತಾ ಇದಾರೆ. ಈಗ ನಮ್ಮ ಸಿರಗುಪ್ಪ ಸುತ್ತಮುತ್ತಲಿನಲ್ಲಿ ನಾವು ಈಗ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮಾಡಿರ್ತಕ್ಕಂಥದ್ದನ್ನ ಮತ್ತು ಮೇಕೆ ಸಾಕಾಣಿಕೆ ಮಾಡಿದ್ದನ್ನ ನೋಡಿಕೊಂಡು ಅನೇಕ ಇವರು ಅಂದ್ರೆ MA MED ಮಾಡಿರ್ತಕ್ಕಂಥದ್ರು, ಆಮೇಲೆ BA ಡಿಗ್ರಿ ಮಾಡಿರ್ತಕ್ಕಂಥದ್ರು, ವಿವಿಧ ಒಂದು ಏನು ಯುವಕರಿದ್ದಾರೆ, ನಿರುದ್ಯೋಗಿ ಯುವಕರಿದ್ದಾರೆ, ನಮ್ಮಲ್ಲಿ ಬಂದು ನೋಡ್ಕೊಂಡು ಹೋಗಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸುಮಾರು 10-15 ಯುವಕರು ಕೂಡ ಇದನ್ನ ಅಳವಡಿಸಿಕೊಂಡಿದ್ದಾರೆ. ಸರ್, ಬಹಳ ಮುಖ್ಯವಾಗಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡ್ರೆ ನಮ್ಮ ರೈತರು ಒಂದು ಸಣ್ಣ ಪುಟ್ಟ ಒಂದು ಎಕರೆ ಇರ್ಬೋದು, ಎಕರೆಗೆ ಎಷ್ಟು ಆದಾಯವನ್ನು ಅವರು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ನನ್ನ ಒಂದು ಅನುಭವದ ಪ್ರಕಾರ ಮತ್ತು ನಾವು ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸುಮಾರು 10 ಮಾದರಿಗಳನ್ನ, ಸಮಗ್ರ ಕೃಷಿ ಪದ್ಧತಿಯ ಮಾದರಿಗಳನ್ನ ವಿವಿಧ ಕೇಂದ್ರಗಳಲ್ಲಿ ನಾವು ಮಾಡಿದ್ದೇವೆ. ಅದಲ್ದೇನೆ ಈಗ ರೈತರ ಕ್ಷೇತ್ರದಲ್ಲಿನೂ ಕೂಡ ವೀಕ್ಷಣೆ ಮಾಡಿದಾಗ, ಸೊ ತಾವು ತಮ್ಮ ಕ್ಷೇತ್ರಕ್ಕೆ ಸೂಕ್ತವಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ಆಕಳ ಸಾಕಾಣಿಕೆ, 2 ಆಕಳ ಅಥವಾ 2 ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿರ್ಬೋದು, ಅಥವಾ 5-10 ಮೇಕೆಗಳನ್ನ ಅಥವಾ 5-10 ಟಗರು ಮರಿಗಳನ್ನ ಸಾಕಾಣಿಕೆ ಮಾಡಿದ್ದೇ ಆದ್ನೆಪ್ಪ ಅಂತಂದ್ರೆ ಕನಿಷ್ಠ ಸರಾಸರಿ ನಮಗೆ 1 ವರ್ಷಕ್ಕೆ ಖರ್ಚನ್ನ ತೆಗೆದು 1 ಎಕರೆಗೆ 1-1.5 ಲಕ್ಷ ರೂಪಾಯಿಯನ್ನ ನಾವು ಆದಾಯವನ್ನ ಪಡೆಯಬಹುದು. ಓಹೋ, ಒಟ್ಟಾರೆಯಾಗಿ ರೈತರ ಆರ್ಥಿಕ ಸುಸ್ಥಿರತೆಗೆ ಮತ್ತು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಹಣಕಾಸಿನ ಕೊರತೆಗಳು ಆಗದಂಗೆ ತಾವು ಜೀವನ ನಿರ್ವಹಣೆ ಮಾಡೋದಕ್ಕೆ ಸಮಗ್ರ ಕೃಷಿ ಪದ್ಧತಿ ಒಳ್ಳೆಯದು. ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಇವತ್ತಿನ ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಹಂಚಿಕೊಂಡಿದ್ರಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತುಂಬಾ ಧನ್ಯವಾದಗಳು ಸರ್. ಇದುವರೆಗೂ ಸಮಗ್ರ ಕೃಷಿ ಪದ್ಧತಿ ಕುರಿತು ಸಿರಗುಪ್ಪ ಕೃಷಿ ಕೇಂದ್ರದ ಮುಖ್ಯ ಬೇಸಾಯ ತಜ್ಞರಾದ ಡಾ ಎಂಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ KPME ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ವಿಲೇವಾರಿಯಾಗದ ತ್ಯಾಜ್ಯಗಳಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಎಲ್ಲೆಂದರಲ್ಲಿ ಕಸ ಎಸೆಯುವುದರಿಂದ ನೀರಿನ ಮೂಲಗಳಾದ ಕೆರೆ, ಕುಂಟೆ, ಕಾಲುವೆ, ನದಿಗಳು ಮಲಿನಗೊಳ್ಳುತ್ತವೆ. ವಿಲೇವಾರಿಯಾಗದ ಕಸದ ರಾಶಿಯು ಕ್ರಿಮಿಕೀಟಗಳಿಗೆ ಆಶ್ರಯ ನೀಡುತ್ತದೆ, ಹಲವು ರೋಗಗಳಿಗೆ ರಹದಾರಿಯಾಗುತ್ತದೆ. ಹಿಂದೆ ನಿಮ್ಮ ಮನೆ ಹಂತದಲ್ಲಿ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡಿ ನಿಮ್ಮ ಗ್ರಾಮವನ್ನು ರೋಗ ಮುಕ್ತವನ್ನಾಗಿಸಲು ಜಾಗೃತಿ ಮೂಡಿಸಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋ ಹೋ ಹೋ ಹೋ ಹೋ ಹೋ ಹೋ.